ಗಿಫ್ಟ್ ಗಿಫ್ಟ್ ಗಿಫ್ಟ್ ಅದೇನಪ್ಪ ಅದಕ್ಕೆ ತಕ ಬಂದಿದ್ದೇವೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತಕೊಳ್ಳಪ್ಪ. ಏನ್ ನನ್ನ ಏನು ದಪ್ಪ ಮಾಡ್ಬೇಕು ಅಂತ ಹೊಂಟ್ಬಿಟ್ಟಿದಾರಿಯ ನಿಮ್ ಸಮ್ಮುಖ ತರಕ. ಗೋಡಂಬಿ ಅಂದ್ರೆ ದಪ್ಪಗಾಯ್ತಾರೆ ಅಂತ ಅದೇನಂಗಂತಾರಕಪ್ಪ. ಇಂದು ನೋಡೋಣ ಆಮೇಲೆ ಏನಾಯ್ತದೆ ಅಂತ. ಅಲ್ಲಕ್ಕಪ್ಪ ಅದೇನು ಅಪೂರ್ವ ಆ ಗೋಡಂಬಿ ದ್ರಾಕ್ಷಿ ಅದೇನೇನೋ ಹೇಳ್ದಲ್ಲ ಕಮಲಕ್ಕ, ಅಮಗ ಅಮಗ ತಿನ್ನೋದಿಲ್ವ ನಾವು. ಮೊನ್ನೆ ಚೆನ್ನಣ್ಣಿಲ್ವ ಅವನ ಕೊನೆ ಮಗ ಕಂಡಕ್ಟರ್ ಆಗ ಅವನಲ್ಲ ಶ್ರೀಕಂಠ, ಶ್ರೀಕಂಠ ಅವನು ಸಿಕ್ಕಿದ್ದ. ಅವನು ಒಂದ್ ಕತೆ ಹೇಳ್ದ. ಏನ್ ಕತೆಯಪ್ಪ? ಕತೆ ಅಂದ್ರೆ ನಡೆದಿರೋದೇ ಗೋಡಂಬಿ ಕತೆಯ. ಯಾರಿಗೂ ಹೇಳ್ಬೇಡ ಅಂತ. ಬಾದಾಮಿ ಕತೆ. ಬಾದಾಮಿ ಕತೆಯ? ಬಾದಾಮಿ ಕತೆ. ಗೋಡಂಬಿಯಿಂದ ಈಗ ಬಾದಾಮಿ ಗೊಟ್ಟೋಯ್ತು. ಅವನು ಯಾವ್ದೋ ಹಳ್ಳಿ ರೂಟ್ಗೆ ಹೋಯ್ತಾ ಇದ್ದಂತೆ. ಏನಪ್ಪ ಅದ ಎಲ್ಲೋ ಹೇಳ್ದ ಊರಿಂದ ಊರು ನಂಗೆ ಗೆಪ್ತಿ ನಡ್ಕೊಂಡು ಕಂಡಕ್ಟರ್ ಬಸ್ಸಲ್ಲಿ ಹೋಯ್ತಾ ಇದ್ದ. ಅಲ್ಲಿ ಪ್ರತಿ ದಿವಸ ಒಂದ್ ಅಜ್ಜಿ ಹತ್ತದಂತೆ. ಇವನ್ಗೆ ಒಂದ್ ಇಡೀ ಬಾದಾಮಿಯ ಕೊಡುದಂತೆ. ಆಮೇಲೆ ಯಾವ್ದೋ ಒಂದು ಇಷ್ಟಪಲ್ಲಿ ಇಳ್ಕೊಳ್ಳೋದಂತೆ. ಅಂದ್ರೆ ಪ್ರೀತಿಯಿಂದ ತಿನ್ನಕ್ಕೆ. ಇವನು ಪ್ರೀ ಅಂದ್ರೆ ನೀವು ಪ್ರೀತಿ ಅಂತಿದ್ದಲ್ಲ ಅಜ್ಜಿ ಹತ್ತಿಸ್ಕೊಂಡು ಕಾಸು ಇಸ್ಕತ್ತಿರ್ಲಿಲ್ಲ ಅಮ್ಮ ಸಿರ್ಕಂಟ. ಇಲ್ಲ ಇಲ್ಲ ತಕೊಳ್ಳೋದಂತೆ ಟಿಕೆಟ್ ಎಲ್ಲ ತಕಮಗ ಅಂತ ಹೇಳಿ ಕೊಡೋದಂತೆ. ಏನ ಬಾದಾಮಿನ ಇವನು ಏನ್ ಕುಸಿನಲ್ಲಿ ತಿನ್ಕೊಂಡು ಅಜ್ಜಿಗೂ ಅರಸಿ ಎಲ್ಲ ಆಯ್ತು. ಒಂದು ತಿಂಗಳು ಏನು ದಿನ ತಂದ್ಕೊಡೋದಂತೆ. ಇವನ್ಗೆ ಯಾವಾಗ್ಲೋ ಒಂದ್ಸರಿ ಕೇಳುಮ ಅಜ್ಜಿನ ಯಾಕೆ ಬಾದಾಮಿ ಕೊಡ್ತದೆ ಅಂತ ಪಕ್ಕದಾಗ ಕೂತ್ಕೊಂಡು ಕೇಳೋದಂತೆ. ಏನಜ್ಜಿ ನನ್ ಕಂಡ್ರೆ ಅಪಾಟಿ ಪ್ರೀತಿ ನಿಂಗೆ, ಏನ್ ಯಾವಾಗ್ಲೂ ಒಂದೊಂದು ಇಡೀ ಬಾದಾಮಿಯ ತಂದ್ಕೊಡ್ತೀಯಲ್ಲ, ಏನ್ ಸಮಾಚಾರ ಅಂತ. ಅಯ್ಯೋ ಮಗ ರಾತ್ರಿ ಚೀಪಕ್ಕೆ ಅಂತ ನಂಗೆ ಕೊಟ್ಟಿರ್ತಾರೆ ಬಾದಾಮಿಯ, ಅದು ಹೊಸಡಾಗಿ ಇಟ್ಕೊಂಡು ಅಗಿಯಕ್ಕಾಗೋದಿಲ್ವಲ್ಲ, ಚೀಪಿ ಚೀಪಿ ಚೀಪಿ ಆಮೇಲೆ ಹಂಗೆ ಅದ ಹೊರಗ್ ತೆಗೆದು ಮಡಗಿರ್ತೀನಿ, ಅದ ಆರಿಸ್ಬಿಟ್ಟು ಒಣಗಸ್ಬಿಟ್ಟು ಯಾರಿಗಾರು ಕೊಡ್ತೀನಿ, ಹಂಗೆ ನಿಂಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಇದು ಆ ಬಾದಾಮಿಗೆ ರುಚಿ ಜಾಸ್ತಿ ಇತ್ತು ಅಂತ ಕಾಣಿಸ್ತದೆ. ಇಮ ಕಟ್ಕ ಕಟ್ಕ ಅನ್ಕೊಂಡು ತಿನ್ಕತ್ತಿದ್ದ ಅವನು. ಅಣ್ಣ ಜಯಣ್ಣ ಬೆಳ್ಳ ಹಾಕೊಂಡು ಎಲ್ಲ ವಾಂತಿ ಮಾಡ್ಕೊಂಡ್ಬಿಡೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ದ. ಅಲ್ಲಕ್ಕಪ್ಪ ಏನೋ ಆಶೀರ್ವಾದ ಕೊಡಪ್ಪ ಅಂದೆ. ತಿಂಗ್ಳನ್ ಗಟ್ಲೆ ಕೊಟ್ಟಿರ ಬಾದಾಮಿಯ ತಿಂದ್ಬಿಟ್ಟು ಅವತ್ ವಾಂತಿ ಮಾಡಿದ್ರೆ ವಾಂತಿ ಮಾಡಕ್ಕಂತ ಎಲ್ಲ ಹೊಂಟೋಗಿರೋದಿಲ್ವಾ, ಏನೋ ಒಂಥರ ಆಯ್ತದಲ್ಲ ಅವನಿಗೆ. ಅದಕ್ಕ ಯಾಕೆ ಏನಾದ್ರು ನೀನು ಗೋಡಂಬಿ ಗೀಡಂಬಿ ಕೊಡವ್ರನ್ನೇನಾರು ಏನು ಫ್ರೆಂಡ ಮಾಡ್ಕೊಂಡಯ್ಯ? ಯಾಕೆ ಜಯಣ್ಣನ ಹಲ್ ಚೆನ್ನಾಗೈತಲ್ಲಣ್ಣ. ವಯಸ್ಸಾದವ್ರನ್ನ ಮಾಡ್ಕೊಳಕ್ಕಿಲ್ಲ. ಹೌದಾ? ಹಲ್ ಚೆನ್ನಾಗಿರೋ ನಿನ್ನಂತವ್ರು ಕೊಟ್ರೆ ಆದ್ರೆ ನೀನ್ ಎಲ್ಲಿ ಕೊಡ್ತೀಯಪ್ಪ? ಗಿಫ್ಟ್ ಗಿಫ್ಟ್ ಕೊಡ್ತೀನಿ. ಈಗ ಅದೆಲ್ಲ ಬಂದ್ಬಿಟ್ಟಿಲ್ವಾ ಜಯಣ್ಣ? ಕಮಲಕ್ ತಂದಿರೋದೇ ನಾವು ಅಜ್ಜಿ ತಾವ್ ಇಸ್ಕೊಂಡಿರೋದು. ಇಲ್ಲ ಕಣಪ್ಪ, ಧೈರ್ಯವಾದ ತಿನ್ನು. ಅಲ್ಲ ಅಜ್ಜಿ ಏನಾದ್ರೂ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಕಣ್ಣಿ. ಈಗ ಏನಕ್ ಬಂತು ಗೋಡಂಬಿ ವಿಚಾರ ಅಂದ್ರೆ, ಈಗ ಒಂದ್ 5 ವರ್ಷದ ಕೆಳಗೆ ಕಮಲಕ್ಕ ಏನೂ ಬೆಳೆಯುವುದಿಲ್ಲ, ಬಾರೆ ಜಾಗ, ಏನಾರು ಬೆಳೆ ಮಾಡ್ಬೇಕಲ್ಲ ಜಯಣ್ಣ ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳ್ದೆ, ಯವ್ವ ಆಡ್ ತಿನ್ಬಾರ್ದು ಆಯ್ತಾ, ಯಾರು ಅಣ್ಣ ಕಿತ್ಕೋಬಾರ್ದು, ಆಮೇಲೆ ಏನೂ ತೊಂದರೆ ಮಾಡ್ಕೋಬಾರ್ದು ಅಂತದೊಂದು ಬೆಳೆ ಅದೆ ಹಾಕ್ಬಿಡು ಅಂದೆ. ನೀರ್ ಬೇಡ, ಮಳೆ ನೀರೇ ಸಾಕು. ಆಗ ನಾನು ಮತ್ತೆ ಕಮಲಕ್ಕ ನೀನ್ ಎತ್ತ ಕಡೆಗೋ ಹೊಂಟೋಗಿದ್ದೆ. ಹೋಗಿ ಮೈಸೂರು ಪೇಟೆನಾಗೆ ತೋಟಗಾರಿಕಾ ಮಹಾವಿದ್ಯಾಲಯ ಐತಲ್ಲ ಅಲ್ಲಿಂದ ಯಂಗುರ್ಲಾ ಅಂತ ಗೋಡಂಬಿ ತಳಿ. ಯಂಗುರ್ಲಾ ಯಂಗುರ್ಲಾ ಅಂದ್ರೆ ಯಂಗುರ್ಲಾ ಅಂತಾರಲ್ಲ ಅದಾಯ ವೆಂಗುರ್ಲಾ ಅಂತಾರ ಕಣ್ಣ. ಅದು ಅದೇನೋ ಬುರ್ಲಾ ಕೇಳಪ್ಪ. ಆ ತಳಿಯ ತಕ ಬಂದು ಕಮಲಕ್ಕ ಹಾಕೊಂಡಿದ್ದ ಆಯ್ತಾ. ಅದು ಈಗ 3 ವರ್ಷ ಆದ್ಮೇಲಿಂದ ಅಣ್ಣ ಬಿಟ್ಬಿಟ್ಟು ಗೋಡಂಬಿಯ ಬಿಡ್ತಾ ಇದೆ. ಮೊನ್ನೆ ಹೋಗಿ ತಿಳ್ಕೊಂಬಂದವಳೆ ಗೋಡಂಬಿ ಬೀಜವ ಹೆಂಗ್ ಉರಿಯೋದು, ಗೋಡಂಬಿ ಹೆಂಗ್ ತಯಾರ್ ಮಾಡುದು ಅಂತ. ಏನ್ ಮೂಟೆ, ಒಂದ್ ಮೂಟೆ ಉರ್ದಿಟ್ಟಿದಳ ಕಾಣಿ? ಇನ್ನು ಉರ್ದಿಲ್ಲ ಕಣ್ಣಣ್ಣ, ಇನ್ನು ಬಿಟ್ಟದೆ ಕೀಳ್ಬೇಕು. ಯಾಕಂಗಂದೆ ಮೊನ್ನೆ ಉರ್ದ್ಬಿಟ್ಟೆ ತಕೊಂಬಂದಿರೋದಲ್ವಾ ಇವನ್ಗೆ ಗೋಡಂಬಿ ಬೀಜ. ಸುಮ್ನೆ ರುಚಿಗೆ ಅಂತ ಕಿತ್ತಿಟ್ಕೊಂಡಿದ್ದೆ. ಸ್ಯಾಂಪಲ್ ನೀನು ತಿಂದ್ಬಿಟ್ಟು ರುಚಿಯಾಗಿ ಹೇಳಿದ್ರೆ ಅದನ್ನ ಅವಳದ್ದೊಂದು ಸಂಘ ಐತಲ್ಲ ಮಹಿಳಾ ಸಂಘ, ಅದರ ಮೂಲಕ ಪ್ಯಾಕೆಟ ಮಾಡ್ಬಿಟ್ಟು ಮಾರಾಟ ಮಾಡ್ತಾಳಂತೆ. ಈಗ ಮೊನ್ನೆ ಏನು ಮಂಗಳೂರು ಪ್ಯಾಟೆನಾಗೋ ಉಡುಪಿ ಪ್ಯಾಟೆನಾಗೋ ಇಬ್ರು ಗಂಡ ಹೆಂಡ್ತಿರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ. ಹೌದಪ್ಪ, ಸಾಫ್ಟ್ವೇರ್ ಸಾಕ್ಸ್ವೇರ್ ಎಲ್ಲ ಟೆಕ್ಕಿಗಳು ಅಂತಾರಲ್ಲ ಅಣ್ಣ, ಅವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕುಟ್ತಾರಲ್ಲ ಅಣ್ಣ ಅವರು, ಅಂದ್ರೆ ಕುಟ್ಟದೇ ಅವ್ರ ಕೆಲಸ. ಅವ್ರಿಗೆ ಬೇಜಾರಾಗ್ಬಿಟ್ಟು ವ್ಯವಸಾಯದ ಕಡೆ ಬಂದು ಆ ಗೋಡಂಬಿಯ ಅವರು ಹೊಸಿ ಜಾಸ್ತಿ ಉರಿತಾರಂತೆ ಕೆಂಪಿ ಕಾಣೋಂಗೆ, ಅದನ್ನ ಪ್ಯಾಕೆಟ ಮಾಡ್ಬಿಟ್ಟು ಮಾರಾಟ ಮಾಡ್ತಾವ್ರಂತೆ. ಓಹ್, ಏನು ಡಿಮ್ಯಾಂಡ್ ಅಂತ ಗೊತ್ತಾ ಗೋಡಂಬಿಗೆ ಇಲ್ವಾ? ಅದನ್ನ ನನ್ಗೆ ಯಾರೋ ಹೇಳಿದ್ರು, ಅದಕ್ಕೆ ಕಮಲಕ್ಕಂಗೂ ಸಲಹೆ ಕೊಡ್ತಾ ಇದ್ದೀನಿ. ತರಿಸ್ಕೊಂಡಪ್ಪ ನೀನು? ಇಲ್ಲ, ಕಮಲಕ್ಕಂದ ಐತಲ್ಲ ನಮ್ಮ ಹತ್ರನೇ ಇದ್ದಾಗ ಅದ್ಯಾಕಣ್ಣ ತರಿಸ್ಕೋಬೇಕು. ಅಲ್ಲ, ಖಾಲಿ ಆದ್ಮೇಲೆ ಏನಾದ್ರು ಆ ಕಡೆ ನೋಡ್ದಾನೇನೋ ಜಯಣ್ಣ. ಇಲ್ಲ ಇಲ್ಲ ಬಿಡು, ಅಷ್ಟ್ ಬೇಗ ಖಾಲಿ ಆಗಲ್ಲ. ಐತೆ ಐತೆ, ನೀನು ತಿನ್ಕ ಆಯ್ತಾ, ರುಚಿ ಹಂಗದೆ ಏಳು. ಆಮೇಲಿಂದ ಸಂಘದ ಮೂಲಕ ಗೋಡಂಬಿಯ ಏನು ತರ್ತರಾವರಿ ಗೋಡಂಬಿ ಮಾಡಿ, ಖಾರದ ಗೋಡಂಬಿ, ಉಪ್ಪು ಮೆಣಸು ಹಾಕಿರೋ ಗೋಡಂಬಿ, ಆಮೇಲೆ ಆಮೇಲಿಂದ ಗೋಡಂಬಿ ಬರ್ಫಿ ಎಲ್ಲ ಮಾಡಿ. ಎಲ್ಲಾ ಕಡೆ ಹೋಯ್ತಿಯಲ್ಲ, ಏನು ಆಡೇಳಕ್ಕೆ ಹತ್ತತ್ ಪಾಕೆಟ್ ಕೊಟ್ಬಿಡ್ಲಿ, ಜೇಬ್ನ ಮಡಿಕ ತಿನ್ಕೋಬೇಡ. ಮತ್ತೆ ನಿನ್ನ ಏನ ಏನಂತಾರ ಅದಕ್ಕ ಬ್ರ್ಯಾಂಡ್ ಏನಂತಾರಲ್ವ ಇಂಗ್ಲಿಷ್ ನಾಗಣ್ಣ ಬ್ರ್ಯಾಂಡ್ ಅಲ್ಲ ಮುಂದ್ಕೊಂದದಲ್ಲ ಪದ ಬ್ರ್ಯಾಂಡ್ ನೇಮ್ ಎಲ್ಲಾ ಕಡೆ ಸಾರ್ಕಂಬರ ಹಂಸಿಡ್ರು. ಅದೇನ ಯಾರು ಹೇಳ್ತಾ ಅರ್ಥ ಆಗಕ್ಕಿಲ್ಲ ಕಣ್ಣಣ್ಣ. ಅದೇನವ ಕಾರದಲ್ಲವ ಹೆಸರಲ್ಲಿ ಬಾಂಡ್ ಹಂಸಿಡ್ರು, ಅಂಬಾಸಿಡ್ರು ಅಂಬಾಸಿಡ್ರು ಕಾರು ಇವನಯ್ಯ ಗೋಡಂಬಿಗೆ ಮೈಕ್ ಹಾಕೊಂಡ್ ಕೂಕೊಂಡ್ ಹೋಗೋದೇ ಇಲ್ಲ ಇವನ್ ಓದ್ ಕಡೆ ಎಲ್ಲ. ಓ, ಬ್ರ್ಯಾಂಡ್ ಅಂಬಾಸಿಡ್ರ್ ಅಂತ ಇದೇನಣ್ಣ, ನನ್ ಮನ್ಸಿಗೆ ಅಂಬಾಸಿಡ್ರು ಕಾರ್ ಬಂದ್ಬಿಡ್ತು ಹೋಗ್ಲಿ ಬಿಡ. ಇಲ್ಲ ಇಲ್ಲ, ಕಾರ್ ಬೇಡ, ಇವನ್ಗೆ ಕೊಟ್ ಕಳ್ಸು, ಓದ್ ಕಡೆ ಎಲ್ಲ ಪ್ರಚಾರ ಮಾಡ್ತಾನೆ ರಾಯಭಾರಿ ಅವನು ನಮ್ಗೆ. ಅಂದ್ರೆ ಆಡದ್ ಬಿಟ್ಬಿಟ್ಟು ಪಾಕೆಟ್ ಇಟ್ಕೊಂಡ್ ನಿಂತಿರ್ಲ ಅಲ್ಲ ಕಣ್ಣಣ್ಣ, ನಿಂಗ್ ಏನ್ ಅಷ್ಟು ಸಹಾಯ ಮಾಡಕ್ ಆಗಕ್ಕಿಲ್ವೇ? ಐದ್ಕವ ಮಾಡ್ದನು ಇಲ್ಲ ಅಂತ ಕೊಡ್ತೀವಿ. ಅದನ್ನ ಹೇಳು ಮತ್ತೆ, ಪ್ಯಾಕೆಟ್ ಮಾರಿದ್ರೆ ಅರ್ಧ ಪ್ಯಾಕೆಟ್ ನಿಂಗೆ, ಅಂದ್ರೆ ಈ ಹತ್ತರಲ್ಲಿ ಐದ್ ನನಗೆ. ಅಲ್ಲ, ಒಂದ್ ಪ್ಯಾಕೆಟ್ ಅಲ್ಲಿ ಅರ್ಧ ನಿಂಗೆ ಅಂತ. 20 ಪ್ಯಾಕೆಟ್ ಮಾರಿದ್ರು ಒಂದ್ ಪ್ಯಾಕೆಟ್ ಸಿಗ್ತದೆ. ಸರಿ, ನಾನು ಕೂಗದಂಗೆ ಇದು ಮಾರಾಟ ಮಾಡಂಗೆ ಬಿಡು. ಅರ್ಧ ಪ್ಯಾಕೆಟ್ ಅಲ್ಲಿ ನ್ಯಾಯ ಮಾತಾಡಪ್ಪ ಜಯಣ್ಣ ನೀನು. ಏನ್ ನ್ಯಾಯ, ನೀನೇನು ಅಲ್ಲ ತಲೆ ಮೇಲೆ ಒತ್ಕೊಂಡ್ ತಿರ್ಗಿಯ ಇದನ್ನ? ಅದೇನಾರ ಹಾಡೇಳಕ್ ಹೋಯ್ತೀಯ ಬಗಲಾಗಿರೋ ಏನು ಚೀಲ್ದಾಗೆ ನಿಂದೊಂದು ಬಾರ್ಸೋದೊಂದ್ ಇರ್ತದಲ್ಲ, ಅದ್ರ ಜೊತೆಗೆ ಒಂದ್ 10 ಪ್ಯಾಕೆಟ್ ಅಷ್ಟೇ. ಆಮೇಲೆ ಏಳು ಇಂತ ಕಡೆ ಸಿಗ್ತೈತೆ ನೋಡ್ರಣ್ಣ ಅಂತ. ಅಲ್ಲ, ನೀನು ಅರ್ಧ ಪ್ಯಾಕೆಟ್ ನ ಹೇಳ್ಬಿಟ್ಟು ನನಗೆ ಅರ್ಧ ಪ್ಯಾಕೆಟ್ ಏನ್ ದುಡ್ಡು ಕಮ್ಮಿ ಅನ್ಕೊಂಡಿದ್ದೇನಣ್ಣ? ಅಲ್ಲ ಕಡೆ ಯಾರು ಬ್ಯಾರೇವಳ ಅಲ್ಲ ಕಣ್ಚಂದ್ರ, ಬೇಡ ಅಂತ ಅವನು. ಸರಿ ಬಿಡಣ್ಣ ಹಂಗಾದ್ರೆ. ಅಲ್ಲ ಕಣ್ಚಂದ್ರಣ್ಣ, ಹೆಂಗಿದ್ರು ಹೋಯ್ತಿದೆ ಅಲ್ಲಪ್ಪ, ಒಂದಷ್ಟೇ ಮಾರ್ಕಂಡ್ ಬಪ್ಪ ಅಂತ ಹೇಳಿದ್ರೆ ಅದೊಂದು ನ್ಯಾಯ ಆಗ್ಲಿ ಬಿಡೋಣ. ಹಂಗೆ ಹೇಳುಮ ಕಮಿಷನ್ ತಕ್ಕ ಅಂತ ಹೇಳ್ತಾನೆ. ಹಂಗಲ್ಲ, ಕಮಿಷನ್ ಅಲ್ಲ ಕಣ್ಣಣ್ಣ, ಅಷ್ಟೆಲ್ಲ ತಗೊಂಡೋಯ್ತೀಯಾ, ನಿಂಗ್ ಬಾಯಿ ಆಡ್ಸ್ಬೇಕು ಅಂದಾಗ ಬಾಯಿ ಆಡ್ಸ್ಲಿ. ಬಾದಾಮಿ ಕೊಡ್ನಿಲ್ವೇ ಆ ತರ ಪ್ರೀತಿ ನಿನ್ ಮೇಲೆ? ಬಿಡು ಬಿಡು, ಕಮಲಕ್ಕನಲ್ಲಿ ಚೆನ್ನಾಗದೆ ಕಣ, ಅದೇನು ಚಂದಾಗಿರ್ತ ಬಿಡು. ಏನ್ ಗೊತ್ತಾ, ಗೋಡಂಬಿ ಅಂದ್ರೆ ಮಾರುಕಟ್ಟೆನಲ್ಲಿ ಬೇಡಿಕೆ ಅದೆ. ಅಪ್ಪೋ, ಈ ರೇಟ್ ಜಾಸ್ತಿ ಅಲ್ಲ ಅದಕ್ಕೆ? ಆಮೇಕೆ ಈಗೆಲ್ಲ ಹೆಂಗಾಗ್ಬಿಟ್ಟದೆ ಅಂದ್ರೆ, ಮುಂಚೆ ಎಲ್ಲ ಸಿರಿಮಂತರು ತಿನ್ನೋದು ಅಂತ ಆಗ್ಬಿಟ್ಟಿತ್ತು, ಈಗ ಎಲ್ರು ತಿಂತಾರೀಗ ಎಲ್ಲ ಡ್ರೈ ಫ್ರೂಟ್ಸ್ ತಿಂತೀವಿ ಅಂತ. ಅಣ್ಣ, ಮೊನ್ನೆ ಮೈಸೂರು ಪೇಟೆನಾಗ ಯಾವ್ದೋ ಮದುವೆಗೆ ಹೋಗಿದ್ದೆ, ಅಲ್ಲಿ ಇಂಥವನ್ನೇ ಹಾಕ್ಬಿಟ್ಟು ಪಲ್ಯ ಮಾಡ್ಬಿಟ್ಟಿದ್ರು ಕಣಣ್ಣ. ಪಲ್ಯ ಬಾದಾಮಿ ದ್ರಾಕ್ಷಿ ಉತ್ತುತ್ತೆ ಗೋಡಂಬಿ ಎಲ್ಲಾ ಪಲ್ಯ. ನಾನ್ ಪಾಯಸ್ದಾಗ ತಿಂದಿದ್ದೀನಿ, ಕೇಸರಿ ಬಾತ್ ನಾಗ ತಿಂದಿದ್ದೀನಿ, ಇದೇನ್ ಬರೀ ಇದನ್ನೇ ಬಡಿಸ್ತಾವ್ರಲ್ಲ ಜಮೀನ್ ಹೇಳ್ದಲ್ಲ ಅದೇ ಅಪ್ಪ. ಯಾವ್ದಾದ್ರು ಜಮೀನ್ ಹೋಗಿದ್ದೆ ಅಂತ ಅಲ್ಲೇ? ಅಲ್ಲ, ಮದ್ವೆ ಸಂದಾಕಿತ್ತು ಅಲ್ಲಿ, ಹಣ್ಣಿಂದ ಒಂದ್ ಪಲ್ಯ, ಆಮೇಲೆ ಈ ಇದಕ್ಕೇನೋ ಅಂತಾರಲ್ಲ ಇಂಗ್ಲಿಷ್ ನಾಗ ಡ್ರೈ ಫ್ರೂಟ್ಸ್, ಅದ್ರದ್ದು ಒಂದ್ ಪಲ್ಯ, ಒಣಹಣ್ಣು ಚಂದಾಗಿತ್ತು ಕಣ್ಣ. ಅದಕ್ಕ ಈಗ ಗೋಡಂಬಿಯ ಹೆಚ್ ಹೆಚ್ ಬೆಳೆದ್ರೆ ರೈತರಿಗೆ ಆದಾಯ ಐತಂತೆ ನೋಡಪ್ಪ. ಈಗ ಸಂಸ್ಕರಣೆ ಮಾಡದ ಕಲ್ಸ್ಕೊಡ್ತಾರಂತೆ. ಅದೇನು ಗೇರು ಬೀಜ ಸಂಸ್ಕರಣೆ ಅಂತ ಹೇಳ್ತಿದ್ದೆಲ್ಲಪ್ಪ ನೀನು. ಆಮೇಕಿಂದ ಹಣ್ಣದಲ್ಲ ಹಣ್ಣು ಹಣ್ಣು ಹಣ್ಣು ಗೋಡಂಬಿ ಹಣ್ಣು ಯಾರು ತಿನ್ನುದಿಲ್ಲ ಅದನ್ನ. ನಾವ್ ತಿಂತಿನಿಲ್ವಪ್ಪ. ಅದ್ರದ್ದು ಜ್ಯೂಸ್ ಮಾಡ್ಬೋದಂತೆ ಕವ್ವ, ಚೆಂದಾಗಿರ್ತೈತಂತೆ. ಅದನ್ನು ಮಾಡಿ ಬಾಟ್ಲ್ ಮಾಡಿ ಗೋಡಂಬಿದು ಜ್ಯೂಸ್ ಹುಂತ್ ಮಾರ್ಬೋದು, ಗೋಡಂಬಿಯ ಮಾರಾಟ ಮಾಡ್ಬೋದು. ಅಂದ್ಕಂಡಂಗಲ್ಲ ತಲಕಾಡು ಜ್ಯೂಸ್ ಅಂದ್ರೆ ನೀನ್ ಏನೇ ಯೋಚನೆ ಮಾಡ್ಬೇಡ. ಅದಲ್ಲ ಯಾವ್ದಯ್ಯ ಗೋಡಂಬಿ ಅದಲ್ಲ. ಈಗ ಜ್ಯೂಸೆ ಮಾಡ್ತಾರೆ, ಜ್ಯೂಸೆ ಮಾಡ್ದಾಗೆ ಹಣ್ಣಾಗಿರ್ತೈತಲ್ಲ ಅದ ಯಾರು ತಿನ್ನೋದಿಲ್ಲ. ಆದ್ರೆ ಒಸಿ ಅದಕ್ಕ ಏನೋ ಸರಿಯಾಗಿ ಮಾಡ್ಬಿಟ್ರೆ ಜ್ಯೂಸ್ ಮೊಸರು ಚಂದಾಗಿ ಒಗ್ರಿರ್ತದೆ ಅಲ್ವೇನ ಅಣ್ಣ. ಅದು ಅಣ್ಣ ತಿನ್ಬೋದ್ ಕವ್ವ, ಚಂದಾಗಿರ್ತೈತೆ. ಕೆಂಪು ಮತ್ತ ಹಳದಿಗೂ ಆಯ್ತದಲ್ವಪ್ಪ ಅದು ಹಣ್ಣು. ಕೆಂಪಿಗೂ ಆಯ್ತದೆ ಅಲ್ವಪ್ಪ. ಈ ತಲಕಾಡ್ಗ ಹೋಗಿರ್ನಿಲ್ವ ಜಯಣ್ಣ ನಾವು ಒಂದ್ 10 ವರ್ಷದಿಂದ ಆ ಮುಳ್ಳ ಮೇಲೆಲ್ಲ ಈ ಗೇರ್ ಬೀಜದ್ದು ಯಾವ್ದ ಗಿಡ ಎಲ್ಲ ಬೆಳೆದಿರ್ನಿಲ್ವ ಮರ ಹಂಗೆ ಎತ್ಕೊಂಡು ಎತ್ಕೊಂಡು ತಿಂದದ್ ನೆನಪು ಕೈಯ ನಂಗೆ. ಆಮೇಲೆ ನೈವೇಲಿ ಅದು ಹೋಗಿದ ಆಡಕ್ ಹೋಗಿದ್ದಕ್ಕಪ್ಪ ಒಂದ್ 25 ವರ್ಷದಿಂದ. ಆ ನೈವೇಲಿ ಅದೇನಲ್ಲ ಕಲ್ಲಿದ್ಲು, ಅದೇನ್ ದೊಡ್ಡ ಕ್ವಾರಿ ಅದು. ಅದ್ರ ಮುಗ್ಗಲಲ್ಲಿಯೇ ಜಯಣ್ಣ ಏ 100 ಎಕರೆಲಿ ಇದನ್ನ ಬೆಳೆದ್ಬಿಟ್ಟಾರೆ. ಅಲ್ಲಿ ವಶಿ ಕಡಿಮೆಗೆ ಸಿಗುತ್ತಂತೆ ಮುಖವ ತಂದಿದ್ದೆ. ಅವಾಗ ನೀವು ಫ್ರೆಂಡ್ ಆಗಿರ್ಲಿಲ್ಲ ಬಿಡು. 25 ವರ್ಷದಿಂದ ನಾನು ಊರವ್ರಿಗೆಲ್ಲ ಕೊಟ್ಟಿ ಅಲ್ಲ ನಾವ್ ನೋಡಿಲ್ವಲ್ಲ ಅದ್ ಕೇಳ್ತೀವಿ. ಇಲ್ಲ ಕವ್ವ ಅದೇನು ದಿಟ್ವೆ ಹೇಳ್ತಿರೋದ್ ನಾನು ಸುಳ್ಳಣ್ಣ. ಅದ್ ಎಷ್ಟ್ ತಕೊಂಡ್ಬಂದಿದೆ ತಲೆ ಚೀಲ ತಗೊಂಡ್ಬಂದ್ಬಿಟ್ಟಿದ್ಯಾ? ನಾವು ಕಾರ್ ತಕೊಂಡ್ ಹೋಗಿದ್ದಕ್ಕಯ್ಯ ಮೇಲೆಲ್ಲ ಅದ್ಯಾಕಿದ್ದ. ಅಲ್ಲಿ ಕಡಿಮೆ ಅಂತ ಅನ್ಬಿಟ್ಟು ನಾನೊಂದ್ 10 ಪ್ಯಾಕೆಟ್, ನಮ್ ಗುರ್ಲಿಂಗ ಒಂದ್ 10 ಪ್ಯಾಕೆಟ್, ನಮ್ ಸೀನಯ್ಯ ಒಂದ್ 10 ಪ್ಯಾಕೆಟ್, ಆಮೇಲೆ ಗುರ್ಸಿದ್ದ ಇರ್ನಿಲ್ವ ಅವನೊಂದ್ 10 ಪ್ಯಾಕೆಟ್, ಒಂದ್ 50 ಪ್ಯಾಕೆಟ್ ತಂದಿದ್ದ. ಕಲ್ಲಿದ್ಲೇನ್ ತರ್ನಿಲ್ವೆ? ಕಲ್ಲಿದ್ಲ ಅದೇ ಎಲ್ಗ ಹಾಕತ್ತರದಯ್ಯ ಅದ. ಅದನ್ನು ಒಂದೆರಡ್ ಚೀಲ ಹಾಕ ಬರ್ಬೇಕಿತ್ತು. ಚೀಲ ಹಾಕೊಂಡ್ಬಂದ್ರೆ ಇದ್ಲ ಒಲೆನಲ್ಲಿ ಹಾಲು ಕಾಸಿದ್ರೆ ಏನ್ ಚಂದಕ್ಕಿರೋದು. ಗೋಡಂಬಿ ಹಾಲು ಎಲ್ಲ ಕುಡ್ಕೊಂಡು ತಿನ್ಕೊಂಡಿದ್ರೆ ಹಾಲು ಮಾಡ್ಬೋದು. ಏನ್ ತಪ್ಪು? ಗೋಡಂಬಿನೇ ಸಪ್ರೇಟು, ಹಾಲೆ ಸಪ್ರೇಟು, ತಿನ್ನೋದು ಇದು ಕುಡಿಯೋದು ಕವ್ವ. ಗೋಡಂಬಿದೆ ಹಾಲಲ್ಲ ಎಲ್ಲ ಕಂಡಣ್ಣ. ರುಬ್ಬಿಟ್ಟು ಗೋಡಂಬಿನ ಹಾಲ್ಗ ಹಾಕೋದು ಬಾದಾಮಿ ತರ. ಅದು ಹಾಲು ಬತ್ತದಲ್ಲಪ್ಪ, ಅದು ಅದ್ರಲ್ಲೂ ಬತ್ತದೆ ಕವ್ವ. ಅದೇನೋ ಇದು ಕೀಳಕ್ ಹೋಗ್ಬಿಟ್ಟು ಜಯಣ್ಣ ಎಳೆದ್ರಲ್ಲಿ ಗೊತ್ತಿಲ್ದಿಯೇ ಕಿತ್ಬಿಟ್ಟು ಮೊಕ್ಕೆಲ್ಲ ಓರ್ಸ್ಕೊಂಬಿಟ್ಟು ತುಟಿಗೆಲ್ಲ ಓರ್ಸ್ಕೊಂಡು ಏನ್ ಊದ್ಕೊಂಬಿಡೋದ ತುಟಿ ಬರ ಬರ ಬರ್ನೆ ಆಯ್ತದೆ. ಗೋಡಂಬಿ ಬೀಜ ಸರಿಯಾಗಿ ಸಂಸ್ಕರಣೆ ಮಾಡಕ್ ಬರ್ದಲೆ ಕೆಂಡದ ಮೇಕ್ ಹಾಕ್ಬಿಟ್ಟು ಸುಡ್ತೀನಿ ಅಂತ ಹೋದ್ರೆ ಚಿಟ ಚಿಟ ಚಿಟ ಅಂತ ರಸ ಆರ್ತದ. ಅದೇನಾರು ಆರ್ಬಿಟ್ರೆ ಕಮಲಕ್ಕ ಮುಖ ಮೈ ಕೈ ಎಲ್ಲ ಸುಟ್ಟ ಹೋಯ್ತದೆ, ಕರ್ಗಾಗೋಯ್ತದೆ. ಈ ಪೈತ್ಕೆ ಬತ್ತದಲ್ಲಪ್ಪ, ಪೈತ್ಕೆ ಬಂದಂಗ ಆಗೋಯ್ತದೆ. ಅದು ಹುಷಾರಾಗೋದ್ ಕಷ್ಟ ಕಣ್ಣ. ತುಟಿ ಅಪಾಟಿ ಊದ್ಕೊಂಡಿತ್ತು ಅಂತಿದೆ. ಈ ಕಾಸ್ ಬಂಗ್ಲೆಲಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೆಂಗ ಕಾಣ್ತೀವಲ್ಲ ಹಂಗ ಕಾಣ್ತಿದ್ದಿ. ಕನ್ನಡಿಯ ಬೇಡ. ಅಯ್ಯೋ ಅಪ್ಪೋಯ್, ಇದೇನು ಆಗ್ಬಿಟ್ಟಿದ್ದೆ, ಮುಖ ಒಟ್ಟೋದೇನೋ ಅನ್ನೋ ಭಯ ಆಗ್ಬಿಟ್ಟಿತ್ತು. ಈಗ ಗೋಡಂಬಿಯ ತಕ ಬಂದಿದೀವಿ, ಹೆಂಗಿದ್ರು ಮೊನ್ನೆ ಪೇಟೆಗೆ ಹೋಗಿ ಒಳ್ಳೇದೊಂದು ಗಿರ್ರಸ ತಕ ಬಂದಿದ್ಯಾ, ಹಾಲು ಸಂದಾಗಿರ್ತೈತೆ. ನಿಮ್ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಹಳ್ಳೆ ಗಲಾಸ್ ಬರ್ತಿ ಹಾಲ ಕಾಸ್ಬಿಟ್ಟು ಅದಕ್ಕ ಚಳಿ ಅಲ್ವ ಕಾಪಿನೇ ಕಾಸ್ಬಿಡು ಅಂತ ಹೇಳಮ್ಮ. ಬೆಲ್ಲ ಹಾಕಿಸ್ಬಿಟ್ಟು ಕಾಪಿಯ ಮಾಡಿಸ್ಕೊಂತ ಸಣ ಹಾಲು ಒಳ್ಳೆ ಸಂದಾಗಿರ್ಬೇಕು ಹಾಲು. ಗಟ್ಟಿ ಹಾಲು ಹಂಗ ಕರ್ದ ಹಿಂಗ್ ಹಾಕ್ಬೇಕು ಅಲ್ವಪ್ಪ. ಏನಿಲ್ಲ ಕರಿಯೋ ಟೈಮ್ ಆಗೋಗ್ಬಿಟ್ಟದೆ, ಕರ್ದ್ ಮಡಗಿರ್ಬೇಕು. ಅದನ್ನ ಚಂದಾಗಿ ಕಾಸ್ಬಿಟ್ಟು ಹಾಲ ಗೋಡಂಬಿ ಈ ಕಡೆ ತಿನ್ಕೊಂಡು ಹಾಲ ಕುಡ್ಕೊಂಡ್ರೆ ಚಂದಾಗಿರ್ತದೆ. ನೋಕಪ್ಪ ಹಾಲು ಗೋಡಂಬಿ ದ್ರಾಕ್ಷಿ ಅದೇನ ಒತ್ತುತ್ತೆ ದ್ರಾಕ್ಷಿ ಚೆನ್ನಾಗಿರಲ್ಲ ಒತ್ತುತ್ತೆ ಅಂದ್ರೆ ಖರ್ಜೂರ ಖರ್ಜೂರ ಒತ್ತುತ್ತೆ ಅಂದ್ರವ್ವ ನಿಂಗೆ ಗೊತ್ತಿರ್ಲಿಲ್ವೇ ಕವ್ವ? ಬಾಯಿಗೆ ಅದು ಒತ್ತದೆ ಸರಿಯಾಗಿ ಅಲ್ಲಿಗೆ ಸಿಕ್ಲಿಲ್ಲ ಅಂದ್ರೆ ಈ ಒಳಗೆ ಇದಲ್ಲವ ಅದೇನಂದರು ದವಡೆ ಅದಕ್ಕೆಲ್ಲ ಒತ್ತುತ್ತೆ ಅದೇನ ಹೇಳ್ತಿದ್ದೆ ಹೇಳಪ್ಪ. ಹಾಲು ಅಂದಾಗ ಗೆಪ್ತಿ ಬತ್ತು ಮೊನ್ನೆ ಒಂದು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೋಗಿದ್ದೆ. ಯಾವುದು ಇನ್ಗ್ರೇಷನ್ ಮಕ್ಕಳೇ ಎಲ್ಲ ಆಗೋಗ್ಬಿಟ್ಟದೆ, ಹಾಲ್ನ ತುಂಬಾ ಸಂಗ್ರಹ ಮಾಡಿ ಡೇರಿ ಕೊಡ್ತಾವ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಕಣ್ಣು ಬಿಡಪ್ಪ, ಮದ್ದೂರು ಪಕ್ಕ ಗೆಜ್ಜಲ್ಗೆರೆ ಅಂತ ಐತಲ್ಲ ಅಲ್ಲಿ ದೊಡ್ಡದೊಂದು ಡೇರಿ ಮಾಡೋರು. ಅಲ್ಲಿಂದ ಮುಂದ್ಕ ಕರ್ಕ ಹೋಗಿದ್ರು ಸ್ನೇಹಿತರು ಎಲ್ಲ ಹೆಣ್ಣ ಇಕ್ಕಳು ಸೇರ್ಕೊಬಿಟ್ಟು ಒಂದ್ ಡೇರಿ ಮಾಡ್ಕೊಂಡವ್ರೆ ಕಣ್ಣ. ಒಳ್ಳೇದಲ್ವಪ್ಪ. ಆಮೇಕಿಂದ ಹೊಸ ತಕ್ಕಳಕ್ಕೆ ಸಾಲ ಕೊಡ್ತಾರಂತೆ. ಆಮೇಲೆ ಸಾಲ್ವಾ ಅವ್ರ ಹಾಲಾಕ್ತಾರಲ್ಲ ಅದ್ರಲ್ಲಿ ಇಡ್ಕಂತಾರಂತೆ ಅಣ್ಣ. ಬ್ಯಾಂಕ್ನವ್ರ ತವಕ್ಕೆ ನೀನ್ ಹೋಗಿ ಅಲಿಬೇಕು, ಸಾಲ ಕೊಡಿ ಸಾಲ ಕೊಡಿ ಸಾಲ ಕೊಡಿ ಅಂತ. ಇಲ್ಲಿ ಬ್ಯಾಂಕ್ನವರೇ ಬರ್ತಾರಂತೆ ಸಾಲ ತಕ್ಕಳ್ಳಿ ಅಂತ. ಈಗ ಒಂದ್ ಹೊಸ ಅದೆ 80,000, ಇನ್ನೊಂದ್ ಸಾಲ ಕೊಡ್ತೀವಿ ತಕ್ಕಳ್ಳಿ, ಇನ್ನೊಂದ್ ಹೊಸ ತಗೊಂಡ್ ಮಡಿಕಳ್ಳಿ ಹಾಲಾಕಿ. ಯಾಕೆಂದ್ರೆ ಡೈರಿನವರು ಬಡ್ಡಿ ಸಮೇತ ಸಾಲು ವಸೂಲಿ ಮಾಡ್ಕೊಡ್ತೀವಿ ಅಂತ ಬರ್ಕೊಟ್ಬಿಡ್ತಾರಂತೆ. ಹಂಗಂದ್ಮೇಕೆ ಸಾಲ ಕೊಡಕ್ ಅವ್ರಿಗೆ ತೊಂದ್ರೆ ತೊಂದ್ರೆ ಅಲ್ವಪ್ಪ ಇಲ್ವಾ. ಆಮೇಲೆ ಎಲ್ಲದಕ್ಕಿಂತ ಮಜಾ ಇರೋದ್ ಕೇಳು, ಎಣ್ಣೆ ಇಕ್ಕಳುಗಳೆಯ ಅವ್ರ ಟೂರ್ಗೆ ಹೋಗೋದು ಒಟ್ಟಿಗೆ, ಆಮೇಲೆ ಹಾಲಿಂದು ಉತ್ಪನ್ನ ತಯಾರು ಮಾಡೋದು, ಹಾಲ್ ಖೋವ ಮಾಡೋರೆ, ಆಮೇಲೆ ಏನೋ ಅದು ಪೇಡ ಪೇಡ ಬೇಡ ಮಾಡೋರೆ. ಬೇಡ ಅಂದ್ಯಪ್ಪ ಇಲ್ಲ ತಿಂದೆ ಚಂದ. ಆಮೇಕೆ ಇನ್ನೊಂದು ಹೇಳ್ತೀನಿ ತಡಿ. ಹಾಲ್ನಾಗೆ ಪನ್ನೀರ್ ಪನ್ನೀರು ಮಾಡೋಕವ್ವ ಅದೇನೋ ಗೊತ್ತಿಲ್ಲ. ಅದೇನೋ ಪನ್ನೀರು, ಅದೇ ನಮ್ಮ ಮದ್ವೆಲಿ ಗಿಂಡಿಲ್ ಹಾಕ್ತಾರಲ್ಲ ಅದ ಪನ್ನೀರು. ಪನ್ನೀರ್ ಪನೀರ್ ಪನೀರ್ ಪನೀರ್ ಬಿಡವ. ಅದೇನೋ ಮ್ಯಾಲ್ಗಡೆ ಇದ್ ಬರ್ತದಲ್ಲ ಗಟ್ಟಿ ಆಯ್ತದಲ್ಲ ಹಾಲ್ ಕಾಯಿಸ್ದಾಗ ಆ ಗಟ್ಟಿ ತರದ ಒಂಥರ ಸೇದ್ಕಣಂಗ ಆಗ್ಬಿಟ್ಟಿರ್ತೈತೆ. ಅದ ಕೂದ್ ಕೂದ್ ಕೂದ್ ಮಡಗಿರ್ತಾರೆ. ಏ ನೀನು ನಾನು ಮೊನ್ನೆ ಇದಕ್ಕ ಹೋಗಿ ಅಲ್ಲಿ ರೋಟಿ ಜೊತೆಗೆ ಈ ಪಾಲಕ್ ಸೊಪ್ಪಿಂದು ತಿಂದಿರ್ನಿಲ್ವ ಪನೀರು ಬೆಳ್ಳಿಗೆ ತಿಂದೊಟ್ಟೆ ಮುಂದೆ ಕಟ್ ಮಾಡಿದ್ರಲ್ಲಪ್ಪ ತಿನ್ನಕ್ ಚಂದಾಗಿರ್ತೈತೆ ಅಲ್ಲಿಗೆ ನಚ್ಗಾಯ್ತದೆ ಅಂತ ತಿಂದವನೆ ಈಗ ಕೇಳ್ತಾನೆ ಏನ್ ಮದ್ವೆ ಮನೇಲಿ ತಲೆ ಮೇಲೆ ಉದುರಿಸ್ತಾರಲ್ಲ ಅದ ಏನಪ್ಪ ನಮ್ಮ ಈ ಕಾಕನಂಗಡಿ ಬೇಡ ತಿಂದಂಗ ಇತ್ತು ಅಪಾರ ತಿನ್ನಕ್ ಆಗದಿಲ್ಲ ಅಪಾರ ತಿನ್ನು ಅಂತ ಯಾರು ಹೇಳಿದ್ ನಿಂಗೆ ಅಲ್ಲ ಇನ್ನೊಂದ್ಸರಿ ಕೊಡ್ಸ್ ಗಿಡಿಸ್ಬಿಟ್ಟೈ ಕೊಡಸು ಅಂತ ಇಲ್ಲ ನೀನು ಅದನ್ನೆಲ್ಲ ಮಾಡಿ ಮಡಗಿದ್ರ. ಆಮೇಲೆ ಅಲ್ಲಿ ಅಧ್ಯಕ್ಷರಂತೆ ಅವ್ರು ಹೇಳಿದ್ರು ಏನಂದ್ರೆ ಹಾಲ್ನ ನಾವು ಮಾರಕ್ ಶುರು ಮಾಡದ್ಮೇಕೆ ನಮ್ ಕಷ್ಟ ಎಲ್ಲ ನೀಗೈತೆ. ನಮ್ ಯಜಮಾನಪ್ಪ ವ್ಯವಸಾಯ ಮಾಡುವಾಗ ಎಷ್ಟೋ ಸರಿ ಸಾಲ ಮಾಡ್ಕೊಬಿಟ್ಟು ಸಾಲವ ತೀರ್ಸಕ್ಕಾಗ್ದಲೇನೆ ಕಷ್ಟ ಪಡ್ತಿದ್ದಾಗ ನಾವು ಈ ಡೇರಿಯಿಂದ ಬತ್ತದಲ್ಲ ದುಡ್ಡು ಅದ ಕೊಟ್ಟು ಕೊಟ್ಟು ಬಡ್ಡಿಯ ತೀರಿಸಿ ಯಜಮಾನಪ್ಪನ ಸಾಲ ತೀರಿಸಿದೀವಿ. ನಾವು ಉಳಿತಾಯ ಮಾಡ್ತಾ ಇದೀವಿ ದುಡ್ಡ, ನಮ್ಗ ನಿರಂತರವಾಗಿ ಆದಾಯ ಬತ್ತದೆ ಈ ಹಾಲು ಉತ್ಪಾದನೆ ಮಾಡಿದ್ರಿಂದ, ಹಾಲ ಡೇರಿ ಮಾರಿದ್ರಿಂದ. ಒಂದಷ್ಟು ಜನ ಮುಂದ್ಕೋಗಿ ಇನ್ನೂ ವರ್ತನೆ ಮಾಡ್ಕೊಬಿಟ್ಟವ್ರೆ. ಈಗ ಹಳ್ಳಿನಲ್ಲಿ ಎಲ್ಲವ ಹಸ ಸಾಕ್ತಾರ ಇಲ್ವಾ, ಜಮೀನ್ ಇರಕ್ಕಿಲ್ಲ ಮೇವು ಬೆಳೆಯಕ್ ಆಗೋದಿಲ್ಲ ಅಂತ ಯಾರು ಸಾಕುದಿಲ್ಲ, ಅಂತವ್ರಿಗೆ ಹಾಲು ಕೊಡ್ತಾರೆ. ಚೆನ್ನಾಗಿರಕ್ಕಿಲ್ವೇ ಆಮಕ್ಕಿಂತ ತಿಂಗಳಿಗೆ ಒಂದ್ಸರಿ ದುಡ್ಡು ಸಿಗ್ತದೆ ವರ್ತ್ನಲ್ಲಿ. ಅದಕ್ಕೆ ಅಲ್ವಪ್ಪ ಈಗ ಸೀನ ನಾವು ಕಾಮ್ಜೇನು ಅನ್ನೋದು ಅಲ್ವಪ್ಪ, ಇಡೀ ಒಂದ್ ಮನೇನೆ ಉದ್ದಾರ ಮಾಡ್ಬಿಡ್ತದಲ್ವಪ್ಪ ಒಂದ್ ಹಸ. ಹಂಗೆ ನಮ್ಮ ಹೆಣ್ಣೆ ಇಕ್ಕಳು ಹಾಲ್ ಕರೆದು ಇದಕ್ಕ ಸಂಘಕ್ಕೆ ಹಾಕಿ ಬರೋ ದುಡ್ಡನ್ನ ಮನೆ ನಡೆಸ್ಕೊಂಡು ಹೋಯ್ತಲ್ವಾ, ಐಕ ಮಕ್ಕಳನ್ನೆಲ್ಲ ಓದಿಸ್ತಾರ ಕಣ್ಜಯ್ಯ ಅಣ್ಣ. ಅಷ್ಟೇ ಅಲ್ಲ, ನನಗೆ ಖುಷಿಯಾಗಿದ್ದ ಏನ್ ಗೊತ್ತಾ, ರಾಷ್ಟ್ರ ಮಟ್ಟದ್ದು ರಾಜ್ಯ ಮಟ್ಟದ್ದು ಜಯಂತಿಗಳು ದಿನಗಳವಲ್ಲ ಅವನ್ನ ಆಚರಣೆ ಮಾಡ್ತಾರೆ. ಈಗ ಹಾಲಿನ ದಿನ ಮಾಡ್ತಾರೆ, ರೈತರ ದಿನಾಚರಣೆಗೆ ಸಿದ್ಧತೆ ಮಾಡ್ಕೊತಾವ್ರೆ. ನನಗೆ ಒಂದ ಪುಸ್ತಕವ ಕೊಟ್ರು, ಓದಕ್ಕ ಓದ್ಕೊಳ್ಳಿ ತಕೊಳ್ಳಿ ಅಂತ. ನಾನ್ ಯಾವ್ದೋ ಹಸಿನ್ ಬಗ್ಗೆ ಅಥವಾ ಕುರಿ ಮ್ಯಾಕೆ ಬಗ್ಗೆ ಅಂದ್ರೆ ಸಂವಿಧಾನದ ಬಗ್ಗೆ ಪುಸ್ತಕ ಕೊಡ್ತಾವ್ರ. ಅದ್ಯಾರು ಬರ್ದವ್ರ ಅಂತ ಸಂವಿಧಾನ ಓದು ಅಂತ. ನಾನು ಹೆಸರು ಹೆಸರು ನೋಡ್ಕೊಳ್ಳಿಲ್ಲ ಕಣ್ಣ. ಈ ಒಂದ್ ಎರಡು ದಿವಸ ಆಯ್ತಲ್ವಾ ತಂದ್ ಮನ್ ಮಡ್ಗಿದೀನಿ. ಆ ಸಂವಿಧಾನದ ಬಗ್ಗೆ ಓದ್ಕೊಳ್ಳಿ ಅಂತ ಕೊಡ್ತು ನಂಗೆ. ನಾನು ಯವ್ವ ಇದನ್ನ ನೀವು ಓದ್ಕೊಂಡಿದ್ದೀರಾ ಅಂದ್ರೆ ನಾವೆಲ್ಲ ತಿಳ್ಕೊಂಡಿದೀವಿ ಸಂವಿಧಾನದ ಬಗ್ಗೆ. ಪ್ರತಿಯೊಬ್ರು ತಿಳ್ಕೋಬೇಕು ನಮ್ಗೇನ್ ಸಂವಿಧಾನ ಕೊಟ್ಟೈತೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಓದ್ಕೋಬೇಕು. ನೀವು ಓದ್ಕೊಳ್ಳಿ ಜಯಣ್ಣವ್ರೆ ಅಂತ ಕೊಟ್ಟು. ಈಗ ನೋಡಪ್ಪ ಈ ನಮ್ಮ ಮಹಿಳಾ ಸಂಘದವರೆಲ್ಲ ಆ ತರ ಬದುಕ್ತಾವ್ರೆ ಅಂತಂದ್ರೆ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ವಪ್ಪ, ಅವ್ರ ಕೊಟ್ಟು ಸಂವಿಧಾನದ ಇವೆಲ್ಲ ಆಗಿರೋದು. ಇಲ್ಲ ಅಂದ್ರೆ ಪುರುಷರು ಮಹಿಳೆಯರು ಅನ್ಬಿಟ್ಟು ಭೇದ ಭಾವ ಎಲ್ಲ ಇತ್ತಲ್ಲಪ್ಪ. ಹಂಗಾಗಿದ್ರೆ ಎಣ್ಣೈಕ ಆ ಕದ ತಕ್ಕೊಂಡು ಈಚೆಗೆ ಬರಕಾಯ್ತಿತ್ತ ಜಯಣ್ಣ? ಈ ತರ ಎಲ್ಲ ಸಂಘ ಸಂಸ್ಥೆಗಳು ಕಟ್ಕೊಂಡು ಅದೇನೋ ಹೇಳ್ತಾರಲ್ಲ ಸ್ವಾವಲಂಬಿ, ಒಳ್ಳೊಳ್ದಕ್ಕವ ನನಗೆ ಅದಾಯ್ತಿದ್ರ. ಅದಕ್ಕೆ ಅಂತ ಮಹಾತ್ಮರು ಸಂವಿಧಾನ ಬರೆದು ಇದನ್ನ ಪ್ರಜಾಪ್ರಭುತ್ವ ಅಂತಾರಲ್ಲಪ್ಪ. ಅಣ್ಣ ಈಗ ಎಲ್ಲ ಬರ್ದವ್ರೆ ಬರ್ದವ್ರೆ ಅಂತಾರೆ, ಎಷ್ಟ್ ಜನ ಓದ್ಕೊಂಡವ್ರ ಸಂವಿಧಾನ ಓದ್ಕೋಬೇಕಯ್ಯ. ನಾನು ಅದನ್ನೇ ಹೇಳೋದು, ಅವರು ಆ ಕೆಲಸ ಮಾಡ್ತಾವ್ರೆ. ಹೇಳ್ದಲ್ಲಪ್ಪ ಪುಸ್ತಕ ಅಂತ ನಮ್ಮ ಇದ ಎಂಟನೇ ಕ್ಲಾಸ್ ಓದ್ತಿಲ್ವಾ ಅದೇ ಸರ್ಕಾರಿ ಶಾಲೆಯಲ್ಲಿ, ಅದೇನೋ ಕಾಂಪಿಟೇಷನ್ ಇಟ್ಟಿದ್ರಂತೆ, ಅದೇನೋ ಪ್ರಬಂಧ ಬರೆಯೋದು ಸಂವಿಧಾನದ ಬಗ್ಗೆಯೇ. ಅವಾಗ ಕಳೆದ್ಕಿತ್ತ ಅದು ಕಳೆದ ವರ್ಷ ಅವ ಪ್ರೈಸ್ ಬಂದದೆ ಅಪ್ಪಾಯ್ ನೋಡು ಅನ್ಕೊಂಡು ತಂದು ಕೊಟ್ಟ. ನನಗೂ ಹಸಿ ಓದೋದು ಬರೆಯೋದು ಬತ್ತದಲ್ಲ, ಅದಕ್ಕೆ ಯಾವ್ದಾದ ಪುಸ್ತಕ ಅಂತ ಅನ್ಕೊಂಡು ನೋಡ್ದಿ. ಆ ಮಕಾವರ ಬಿಚ್ಚಿಬಿಟ್ಟು ತೋರಿಸ್ತ ಅದೇ ನಮ್ಮ ಸಂವಿಧಾನ ಅಂತ. ಇದು ಯಾರಪ್ಪ ಅವರು? ನಮ್ಮ ಜಸ್ಟಿಸು ನಾಗಮೋಹನ್ ದಾಸರು ಬರ್ದ ಪುಟ್ ಪುಸ್ತಕ ಕೈ ಅದು. ಇದು ಅವ್ರದೇ ಕಣ್ಣ. ಸಂವಿಧಾನದ ಓದು ಅಂತ ಐತೆ ನೋಡ ಒಂದ್ ಸಣ್ಣ ಪುಸ್ತಕ. ಆಮೇಲೆ ಮೈಸೂರ್ ದಸರಾಗ ಹೋಗಿರ್ನಿಲ್ವ ನಾವು? ಅಲ್ಲಿ ಒಂದು ಅಡ್ದು ಸಂವಿಧಾನ ಮಾಡ್ಬಿಟ್ಟು ಅಂಬೇಡ್ಕರ್ ಸಾಹೇಬ್ರು ನಿಲ್ಲಿಸ್ಬಿಟ್ಟು ತಕ ಬರ್ಲಿಲ್ವಾ? ಏನವಾದು ಪ್ರೊಸೆಸನ ಬತ್ತದಲ್ಲ ಏನಂತಾರ ಜಂಬೂ ಸವಾರಿ ಅಲ್ಲೇ ಅದೇನು ಟ್ಯಾಬ್ಲು ಅದರಲ್ಲಿ ಮಾಡಿ ಮಡಗಿತ್ತಿಲ್ವ ದೊಡ್ಡದು ನೋಡಿದ ಮೇಲೆ ಅವನ್ಗೆ ಅರ್ಥ ಆಗ್ಲಿ ಅಂತ ಟ್ಯಾಬ್ಲು ಒಂದು. ಅವನಿಗೆ ಬರೀ ಇಂಗ್ಲಿಷ್ ತಾನೇ ಗೊತ್ತಾಗೋದು, ಸ್ತಬ್ಧ ಚಿತ್ರ ಅಲ್ವೇನಣ್ಣ ಗೊತ್ತಾಗೋದಿಲ್ಲ ಗೊತ್ತಿಲ್ಲದೆ ಟಬ್ಲು ಟಬ್ಲು ಅಂತ. ಹಿಂದ್ಗಡೆ ಅಲ್ಲಿ ಓದೋದಿತ್ತಲ್ಲ ಏನ್ ಹೇಳು ಸಂವಿಧಾನದ ಓದು ಅದರ ಪೀಠಿಕೆ ಅದ ಪುಸ್ತಕದಿಂದ ಪ್ರಿಂಟ್ ಮಾಡೋರು. ಅಲೋ ಅಪ್ಪ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಪ್ಪ ಅವರು ಮಹಾರಾಷ್ಟ್ರದಲ್ಲಿ ಹುಟ್ಟಿದವರು, ಬಡತನ ಅನುಭವಿಸ್ದವರು, ಆಮೇಲೆ ಕೀಳ್ಜಾತಿಯವರು ಅಂತ ಅನ್ಕೊಂಡು ಅವ್ರನ್ನ ಅವಮಾನ ಮಾಡಿಸ್ಕೊಂಡು ಇದೆಲ್ಲವನ್ನ ದೂರ ಮಾಡ್ಕೋಬೇಕಾದ್ರೆ ಓದಬೇಕು ಶಿಕ್ಷಣ ಪಡ್ಕೋಬೇಕು ಅಂತ ಅನ್ಕೊಂಡು ಎಲ್ಲಿ ಸುಮಾರು ದೇಶ ಸಂವಿಧಾನ ಎಲ್ಲ ಓದ್ಕೊಂಡು ಭಾರತ ಸಂವಿಧಾನನ ಅವ್ರು ಬರೆದ್ರಂತಕ್ಕಪ್ಪ. ಆ ಸಮಿತಿ ಮಾಡ್ಕೊಂಡಿದ್ರಲ್ಲಪ್ಪ ಕರಡು ಸಮಿತಿ ಅಂತ, ಅದ್ರಲ್ಲಿ ಇವ್ರಿ ಅಂತೆ ಎಡ್ಡು. ಅದಕ್ಕೆ ಈ ನಮ್ಮ ದೇಶ ಸಂವಿಧಾನ ನೋಡ್ಬಿಟ್ಟು ಬೇರೆ ಬೇರೆ ದೇಶದವರೆಲ್ಲ ಗಾಬರಿ ಆಗ್ಬಿಟ್ರಂತೆ. ಅದೇನೋ ನೆಲ್ಸನ್ ಮಂಡೇಲ ಅವ್ರು ಬಂದಿದ್ದಾಗ್ಲೂ, ಆಮೇಲೆ ಒಬಾಮಾ ಅಮೆರಿಕಾದ ಅಧ್ಯಕ್ಷರಾಗಿದ್ರಲ್ಲಪ್ಪ ಬರಾಕ್ ಒಬಾಮಾ ಅಂತಿರ್ಬೇಕು. ದೊಡ್ಡ ಮನ್ಸು ದೊಡ್ಡ ಮನ್ಸರು ಹಂಗೆಲ್ಲ ಮಾತಾಡ್ಬಾರ್ದು ಕಣ್ಣ. ಅಲ್ಲ ನೀನು ಒಳ್ಳೆ ಅಗಲಿಸ್ಕೊಂಡು ಹೇಳ್ಬೇಡ ಒಳ್ಳೇದು ಒಳ್ಳಿಲ್ಲ ಒಳ್ಳಿಲ್ಲ ಅಂತ. ಅವತ್ತು ಸಂವಿಧಾನ ನೋಡ್ಲಿಲ್ಲ ಟಬ್ಲು ಟಬ್ಲು ಅಂದಲ್ಲ, ಅಲ್ಲಿ ಹೋಯ್ತಾ ಇದ್ರೆ ಅವ್ನು ಕಡ್ಲೆಕಾಯಿ ತಿಂತ ಇದ್ದ, ಈಗ ಫೋನ್ ನಲ್ಲಿ ಹುಡುಕ್ತಾವನೆ ಸಂವಿಧಾನ ಏನು ಅಂತ. ರಾಜರು ಮಾಡ್ತಾ ಇದ್ದದ್ದು ಅದಾದ ಜಂಬೂ ಸವಾರಿ ದಸರಾ ಸಾಮಾನ್ಯರು ಹೋಗಿ ನೋಡಕಾಯ್ತಿತ್ತ. ಆ ಸಂವಿಧಾನದಿಂದಲೇ ನಾವೆಲ್ಲ ಜೊತೆ ಕುಂತ್ಕೊಂಡು ನೋಡ್ತಿರೋದಕ್ಕ ರಾಜರ ಕಾಲದಲ್ಲೂ ಜನ ನೋಡ್ತಾ ಇದ್ರೆ ಜನ ಇಲ್ಲ ಕಣ್ಣ ಹೋಗೋದು ರಾಜನ್ನೇ ದೇವ್ರು ಅನ್ನೋ ನೋಡೋರು ಜನ ಅಂದ್ರೆ. ಇಲ್ಲಿ ಕೇಳು ಈಗ ಕೈನಾಗ ಇಡ್ಕೊಂಡಿದ್ಯಲ್ಲ ನೀನು ಏನ್ ಅದರಲ್ಲಿ ಮೊಬೈಲ್, ಅದ್ರ ಮೂಲಕ ಇಡೀ ಪ್ರಪಂಚಕ್ಕೇನೆ ಗೊತ್ತಾಗೋಯ್ತದೆ. ಹಿಂದಿನ ಕಾಲದಾಗೆ ಅಣ್ಣ ಒಂದ್ ಪತ್ರವ ಒಬ್ರಿಗೆ ತಲುಪಿಸ್ಬೇಕು ಅಂತಿದ್ರೆ ಕೈಯಾಗ ಹಿಡ್ಕ ಓಡೋರು ಪತ್ರುವ ಓಡೋರ್ನ ಏನೋ ರನ್ನರ್ ಅಂತ ಅನ್ನೋರು ಇಲ್ವಾ, ಅವನು ಓಡಿ ಓಡಿ ಓಡಿ ಓಡಿ ಹೋಗ್ಬೇಕಿತ್ತು ಒಂದ್ ಪತ್ರ ಅಷ್ಟೇಯಾ. ಅಂತವ್ರು ಮಾಹಿತಿ ಮುಟ್ಸೋ ಹೊತ್ತಿಗೆ ಎರಡ್ ದಿವ್ಸ ಆಗೋದು ಹಳ್ಳಿಗೆ ಹೋಗಿ ಮಾಹಿತಿ ಮುಟ್ಟಕ್ಕೆ. ಮೂಕಪ್ಪ ಈಗ ಹಂಗದ ಈಗ ನೋಡು ಜಯಣ್ಣ, ನಾವು ಸಣ್ಣವರಾಗಿರ್ಬೇಕಾರೆ ಊರಲ್ಯಾರ ಸತ್ಕಿತ್ ಹೋಗ್ಬಿಟ್ರೆ ಜಯಣ್ಣ ಊರ ಪಕ್ಕದೂರ್ಗೆ ಹೋಗಿ ನಡ್ಕೊಂಡು ಹೋಗಿ ಹೇಳ್ಬಿಟ್ಟು ಬರ್ಬೇಕಾಗಿತ್ತು. ಆಮೇಲೆ ಪೋಸ್ಟ್ ಆಫೀಸ್ ಅಲ್ಲಿ ಟೆಲಿಗ್ರಾಮ್ ಕೊಡೋರಲ್ಲ, ಸೈಕಲ್ ತುಳ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ನೀನು ರನ್ನರು ಅಂದೆಲ್ಲಪ್ಪ, ಫಸ್ಟ್ ರನ್ನರ್ ಯಾರು ಹೇಳು ನೋಡಮ್ಮ ಗೊತ್ತಿಲ್ಲ. ಈ ಪಾರವಾಳದಲ್ಲೆಲ್ಲ ಕೊಟ್ಟು ಕಳಿಸ್ತಿರೋದಲ್ಲಪ್ಪ, ಪ್ಲೇಯರ್ ಅಲ್ಲಪ್ಪ ಪ್ಲೇಯರ್. ಸರಿನವ್ವ ಸರಿ ಕಣ್ಣ, ಆಯ್ತಾಯ್ತು ಹಂಗೆ ಆರಿಸ್ಕೊಂಡ್ ಕೂತ್ಕೋಬೇಡ. ಒಳಕ್ಕೋಗಿ ಹಾಲ್ ತಕಬ ಗಿರ್ರಸಿಂದು ಅಲ್ಲಿ ತನಕ ಗೋಡಂಬಿಗ್ ಒಂದ್ ಪ್ಯಾಕೆಟ್ ಈ ಕಡೆ ಕೊಡು, ಅದನ್ನೇ ನಾನು ಕಮಲಕ್ಕ. ಗೋಡಂಬಿ ಜೊತೆ ಪ್ಯಾಕೆಟ್ ಅಯ್ಯ, ಪ್ಯಾಕೆಟ್ ಅಂದ್ರೆ ಗೋಡಂಬಿ ಪ್ಯಾಕೆಟ್. ಆಯ್ತು ಹೋಗಿ ಕಾಪಿಯ ತಕಬ. ಅಂದ್ರೆ ಕಮಲಕ್ ಮಾಡೋದಿಲ್ವಾ ಕಾಪಿ? ನಿಮ್ಮ ಮನೇಲಿ ನಾನ್ ಹೆಂಗಣ್ಣ ಮಾಡ್ಲಿ? ಓ ಅಲ್ಲಿಂದ ಮಾಡಿಸ್ಕೊಂಡ್ ತರ ಗಂಟ ಆರೋಗಿರ್ತದೆ. ಮನೆಗೆ ಬಂದಿದೀವಿ, ಅದೇನೋ ಮರ್ತ್ಕೊಬಿಟ್ಟಿದ್ಯಾ ಅನ್ಸುತ್ತೆ. ಅಲ್ಲ ಅವನು ಫೋನ್ ನೋಡ್ಕೊಂಡು ಯಾವ ಜಗತಿ ಮೇಲೆ ಕುಂತೀವಿ ನಿಂತಲೆ ಗೊತ್ತಾಯ್ತಲ್ಲ, ಅಣ್ಣ ಕಂಡ್ಬಿಟ್ಟು ನೋಡಿ ನಿನ್ ಮನೆ ಅವಾಗಿಂದ ಹೇಳ್ತಿರ್ಬೇ ಒಸಿ ಹೋಗಲ್ಲಿ ಹಾಲ್ ಕಾಯ ಗಿಡ ಕೇಳು ಅಂತ. ಅದೆಲ್ಲ ನಮ್ ಮನೆ ಉಳಿದ ಎಲ್ಲಿ ಹೋಗಿದ್ದಾಳೆ ಏನೋ ಕಾಣಿ, ಒಂದ್ ಐದ್ ನಿಮಿಷ ಇದ್ದರಿಯ ನೋಡು ಏನು ಹೋಗುದೇ ಇಲ್ಲ. ನಾವು ಈಗ ನಮ್ಮ ಮನೆ ಉಳಿ ಇಲ್ವಲ್ಲ, ಈ ಅದೇ ಪಕ್ಕದಟ್ಟಿ ಕೆಂಪಿ ಕರಿತೀನಿ ಒಸಿ ಕಾಪಿಯ ಮಾಡ್ಕೊಡು ಅಂತ, ಅಲ್ಲಿವರೆಗೆ ತಕೊಳ್ಳಿ ಗೋಡಂಬಿ ತಿಂತೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸೌಮ್ಯಶ್ರೀ ಜಿಟಿ, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಈ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ದಿನಾಂಕ 3/4/5 ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿಫಂ ವತಿಯಿಂದ ಕೃಷಿ ಪ್ರವಾಸೋದ್ಯಮ ಕುರಿತು 3 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು, ಹಾಗೆ ಅಗ್ರಿಯಾನ ಮೈಸೂರು ಮತ್ತು ವಿಕಸನ ಸಂಸ್ಥೆ ಮಂಡ್ಯ ಅವರ ಸಹಯೋಗದೊಂದಿಗೆ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರ್ಮ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಆಸಕ್ತ ರೈತ ಬಾಂಧವರು ಈ ಒಂದು ತರಬೇತಿಗೆ ಹಾಜರಾಗಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ತಾವು ಈ ಒಂದು ತರಬೇತಿಗೆ ಹಾಜರಾಗಬೇಕು ಅಂತ ಅಂದ್ರೆ ಮುಂಚಿತವಾಗಿ 30th ನಾವು ನೀಡುವಂತಹ ಮೊಬೈಲ್ ಸಂಖ್ಯೆಗೆ ನೋಂದಣಿಯನ್ನ ಮಾಡ್ಕೋಬೇಕಾಗತ್ತೆ. 8095969769 ಮತ್ತು 9111308450. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 8095969769 ಮತ್ತೊಂದು ನಂಬರು 9111308450. ದಯಮಾಡಿ ಆಸಕ್ತ ರೈತರು ಈ ನಂಬರ್ಗಳಿಗೆ ನೋಂದಣಿಯನ್ನು ಮಾಡಿಕೊಂಡು ತರಬೇತಿಯ ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಎಲ್ಲರಲ್ಲಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ಸೊಪ್ಪುಗಳು ಪೌಷ್ಟಿಕಾಂಶದ ಖಜಾನೆ ಅಂತ ಎಲ್ರಿಗೂ ಗೊತ್ತಿದೆ. ಆರೋಗ್ಯಕರ ಜೀವನದ ಕೀಲಿ ಕೈ ದಂಟಿನ ಸೊಪ್ಪು, ಕೀರೆ ಸೊಪ್ಪಿನಿಂದ ಹಿಡಿದು ಬೆರಕೆ ಸೊಪ್ಪು ಮತ್ತು ಅಣ್ಣೆ ಸೊಪ್ಪುಗಳಂತಹ ಕಳೆ ಸೊಪ್ಪಿನವರೆಗೆ ಇವುಗಳ ವೈವಿಧ್ಯವಿದೆ. ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು ಮತ್ತು ನಾರಿನಿಂದ ಸಮೃದ್ಧವಾಗಿರುವಂತಹ ಸೊಪ್ಪು ನಿಸರ್ಗದ ಕೊಡುಗೆ ಅಂತಲೇ ಹೇಳಬಹುದು. ದಿನನಿತ್ಯ ಸೊಪ್ಪುಗಳನ್ನು ಸೇವಿಸುವುದರಿಂದ ಆರೋಗ್ಯ ಗ್ರಾಹಕರಿಗೆ ದೊರೆತರೆ ರೈತರಿಗೆ ಆದಾಯ ದೊರೆಯುತ್ತೆ. ನೈಸರ್ಗಿಕವಾಗಿ ಸಿಗುವ ಸೊಪ್ಪುಗಳು ಬೇಕು ಅಂತ ತರಕಾರಿ ಅಂಗಡಿಯವರಿಗೆ ಗ್ರಾಹಕರು ಬೇಡಿಕೆ ಇಟ್ಟರೆ ನಿರ್ಲಕ್ಷ್ಯಕ್ಕೆ ಗುರಿಯಾದಂತಹ ಅದೆಷ್ಟೋ ಸೊಪ್ಪುಗಳು ಮಾರುಕಟ್ಟೆಗೆ ಬರಲಿದೆ. ಸೊಪ್ಪಿನ ಕ್ರಾಂತಿ ನಮ್ಮಿಂದಲೇ ಆರಂಭ ಆಗಬೇಕು. ಮನೆಯ ಹಿತ್ತಲಿನಲ್ಲಿ ಕುಂಡಗಳಲ್ಲಿ ಮತ್ತು ಗ್ರೋ ಬ್ಯಾಗ್ಗಳಲ್ಲಿ ಸೊಪ್ಪನ್ನು ಸುಲಭವಾಗಿ ಬೆಳೆದುಕೊಳ್ಳಬಹುದು. ನಾವೇ ನಮ್ಮ ಕೈಯಾರೆ ಸೊಪ್ಪುಗಳನ್ನ ಬೆಳೆಸಿದ್ರೆ ವಿಷಮುಕ್ತ ಸೊಪ್ಪು ನಮಗೆ ಸಿಗುತ್ತೆ, ಹಾಗೂ ಅದನ್ನ ತಿನ್ನುವ ಸಂಭ್ರಮ ಕೂಡ ನಮ್ದಾಗುತ್ತೆ, ಹಾಗೆ ಆರೋಗ್ಯ ಕೂಡ ಉತ್ತಮ ಆಗುತ್ತೆ. ನೂರಾರು ವರ್ಷಗಳಿಂದ ಮರದ ಎಲೆಗಳು ಸಾಂಪ್ರದಾಯಿಕ ಆಹಾರದ ಭಾಗವಾಗಿದೆ. ನುಗ್ಗೆ, ಹುಣಸೆ, ಬೇವು, ಹಲಸು ಮತ್ತು ಶ್ರೀಗಂಧದಂತಹ ಮರಗಳ ಚಿಗುರೆಲೆಗಳು ಅಡುಗೆಯಲ್ಲಿ ಬಳಕೆಯಾಗ್ತಾ ಇವೆ. ಸುವಾಸನೆ, ಪೋಷಕಾಂಶ ಮತ್ತು ಔಷಧೀಯ ಗುಣಗಳಿಂದಾಗಿ ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಅವುಗಳ ಬಳಕೆ ಇದೆ. ಸಾಂಬಾರು, ಚಟ್ನಿಪುಡಿ, ಪಲ್ಯ, ತಂಬುಳಿಯಾಗಿ ಅನ್ನದ ಬಟ್ಟಲನ್ನ ಇವು ತುಂಬುತ್ತೆ. ವಿಟಮಿನ್ ಎ ಹೇರಳವಾಗಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿಪುಡಿ ಈಗ ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ. ಜೀವಸತ್ವಗಳು, ಖನಿಜಗಳು ಮತ್ತು ಆಂಟಿಆಕ್ಸಿಡೆಂಟ್ ಸಮೃದ್ಧವಾಗಿರುವ ಮರದ ಎಲೆಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಿಸರ್ಗದತ್ತವಾಗಿ ಸಿಗುವ ಮರದ ಎಲೆಗಳನ್ನು ಬಳಸಿ ಮಾಡಬಹುದಾದ ಅನೇಕ ಸಾಂಪ್ರದಾಯಿಕ ಅಡುಗೆಗಳನ್ನು ಅಜ್ಜಿಯಂದ್ರು ಮಾಡ್ತಾ ಇದ್ರು. ಹಲಸಿನ ಎಲೆಗಳನ್ನು ಬಳಸಿ ಮಾಡುವ ಕೊಟ್ಟೆ ಕಡುಬು ಬಹಳ ಜನಪ್ರಿಯ. ಈಗ ಇದು ಹಳ್ಳಿಗಳಲ್ಲಷ್ಟೇ ಅಲ್ಲ, ನಗರಗಳಲ್ಲೂ ಕೂಡ ಕೊಟ್ಟೆ ಕಡುಬು ಎಲ್ಲ ಕಡೆ ಜನಪ್ರಿಯವಾಗ್ತಾ ಇದೆ. ಹಿಪ್ಪುನೇರಳೆ ಗಿಡದ ಎಲೆಯಿಂದ ರುಚಿಕರವಾದಂತಹ ಚಹಾ ಅಂದರೆ ಟೀ ಕೂಡ ಈಗ ಮಾಡ್ತಾ ಇದ್ದಾರೆ. ಮುತ್ತುಗದ ಎಲೆಯ ತಟ್ಟೆಯಲ್ಲಿ ಊಟ ಮಾಡುವಂತಹ ಆ ಮಜಾ ಇದೆಯಲ್ಲ, ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಹಿಂದೆ ಎಲ್ಲ ಮುತ್ತುಗದ ಎಲೆಯ ದೊನ್ನೆ ಎಲೆಯನ್ನ ಬಳಕೆ ಮಾಡ್ತಾ ಇದ್ರು, ಆದ್ರೆ ಈ ಪ್ಲಾಸ್ಟಿಕ್ ಹಾವಳಿಯಿಂದ ಇದೆಲ್ಲ ನಿಂತು ಹೋಗಿತ್ತು. ಆದ್ರೆ ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಅದು ಬಂದಿದೆ. ಜನರಲ್ಲಿ ಆರೋಗ್ಯದ ಅರಿವು ಈಗ ಹೆಚ್ಚಾಗ್ತಾ ಇರೋದ್ರಿಂದ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿದ್ದಾರೆ, ಈ ಮುತ್ತುಗದ ಎಲೆ ಮುತ್ತುಗದ ದೊನ್ನೆಯನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಟ್ಟಿನಲ್ಲಿ ಆರೋಗ್ಯಕರವಾದ ಜೀವನ ನಮಗೆ ಬೇಕು ಅಂದ್ರೆ ನಿಸರ್ಗಕ್ಕೆ ನಾವು ಸ್ನೇಹಿತರಾಗಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ. ನವೆಂಬರ್ 25 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನು ಸಾಕಾಣಿಕೆ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿ ಹೋಬಳಿ ಬಂದಿಗೌಡನಹಳ್ಳಿಯ ಕೃಷಿಕ ದಂಪತಿ ವಿ ನಟರಾಜ್ ಮತ್ತು ಸಿ ಶೀಲಾ. ಸರ್, ನಮಗೆ ಓದಬೇಕಾದ್ರೆ ಅದು ಗೊತ್ತಾಗಿರಲಿಲ್ಲ ಸರ್. ನಮ್ಮ ತಂದೆಯವ್ರು ಮಾಡ್ತಿರೋದು ಸರಿ ಇಲ್ಲ, ಇದು ಸಾವಯವ ಕೃಷಿ ಸರಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಾನು ಮದುವೆಯಾಗಿ ಬಂದಾಗನೇ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದೆ ಸರ್. ಸರಿ ಅಂತ ಯಾಕಂತೀರಿ ಇದನ್ನ? ಸರಿ ಅಂದರೆ ಸರ್ ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ಮಣ್ಣಿನ ದೃಷ್ಟಿಯಿಂದ, ಪರಿಸರ ಎಲ್ಲ ಕಾಪಾಡಬಹುದು ಅನ್ಸುತ್ತೆ ಸರ್. ನಿಮ್ಮ ಅಪ್ಪ ಮಾಡೋ ಕೃಷಿಯಿಂದ ಸರಿ ಇಲ್ವಾ ಅದು? ಅಂದ್ರೆ ಅವ್ರ ದೃಷ್ಟಿಲಿ ದುಡ್ಡು ಮಾಡಬಹುದು ಅಂತ ಮಾಡ್ತಾ ಇದಾರೆ ಸರ್, ಇದು ದುಡ್ಡು ಕಡಿಮೆ ಸಿಗ್ಬೋದು ಅಂತ ಅವ್ರ ದೃಷ್ಟಿಲಿ. 26 ಬುಧವಾರ ಜೈವಿಕ ಇಂಧನದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಎಸ್ ಗಣೇಶ್ ಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ತಾವೆಲ್ಲ ನೋಡಿರ್ಬೋದು ಎಲ್ಲ ನಮ್ಮ ಒಂದು ವೇಸ್ಟ್ ಲ್ಯಾಂಡ್ಗಳಲ್ಲಿ ಮತ್ತು ಎಲ್ಲ ರೋಡ್ ಸೈಡ್ಗಳಲ್ಲಿ ನಾವು ಈ ಒಂದು ಸಿಮರುಬ್ಬ ಕ್ಲಾಕ ಇದು 60-65% ಎಣ್ಣೆ ಅಂಶ ಇರತಕ್ಕಂಥದ್ದು. ಸಿಮರುಬ್ಬ ಕ್ಲಾಕ ಈ ಜಟ್ರೋಪ ಅಂತಲೂ ಹೇಳ್ತಾರಲ್ಲ, ಜತ್ರೂಪದಲ್ಲಿ ಮೇಯ್ನೆನ್ಸ್ ಅಂತ ಸರ್, ನಮಗೆ ಅವೈಲೇಬಿಲಿಟಿ ಇಸ್ ವೆರಿ ಲೆಸ್ ಸರ್ ನಮಗೆ. ಸೊ ಕಂಪ್ಯಾರಿಟಿವ್ಲಿ ಏನು ನಮ್ಮ ವಂಗೆ ಮತ್ತು ಬೇವು ಮತ್ತು ಸುರುವನ್ನೆ ಮತ್ತು ಲಕ್ಷ್ಮೀತರು ಏನು ಸಿಮರುಬ್ಬ, ಸೊ ನಮಗೆ ಜತ್ರೂಪದಲ್ಲಿ ಅಷ್ಟು ಆಯಿಲ್ ಕಂಟೆಂಟ್ ಇರೋದಿಲ್ಲ ಸರ್, ಎಣ್ಣೆ ಅಂಶ ಕಡಿಮೆ. 27ರಂದು ಗುರುವಾರ ಕೃಷಿ ಪ್ರವಾಸೋದ್ಯಮದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ನಿರ್ದೇಶಕರಾದ ಡಿಎನ್ ಹರ್ಷ ಮತ್ತು ಅಗ್ರಿಯಾನ ಟೂರಿಸಂ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್.ಎಸ್. ನವೀನ್. ಮೊದಲಾಗಿ ನಾನೊಬ್ಬ ಆಗಲೇ ಹೇಳಿದ ಕೃಷಿಕ, ಬಟ್ ನಾನೊಬ್ಬ ಟ್ರಾವೆಲರ್ ಅಂದರೆ ಅದೊಂದು ಪ್ಯಾಸನ್ ಇದೆ. ವರ್ಷದಲ್ಲಿ ಒಂದು 3-4 ಬಾರಿ ನಮ್ಮ ದೇಶನ ಸುತ್ತುತ್ತಾ ಇರ್ತೀನಿ. ನಾರ್ತ್ ಈಸ್ಟ್ ಕಡೆನೇ ಒಂದು 3-4 ಸತಿ ಹೋಗಿದ್ದು ಬಂದಿದ್ದೀನಿ. ಈ ಕಡೆ ಗುಜರಾತು ಈ ಕಡೆ ಎಲ್ಲ ಈ ಥರ ಪ್ರವಾಸ ಮಾಡ್ತಾ ಇದ್ದಾಗ ಇವತ್ತು ಒಂದು ಏನು ಆಫ್ಟರ್ ಕರೋನಾ ಅಂದರೆ ಕರೋನಾ ಆದಮೇಲೆ ಜನಗಳು ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ಪ್ರವಾಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಓಡಾಡ್ತಾ ಇದ್ದಾರೆ. ಮತ್ತು ಅಂಕಿಅಂಶಗಳೆಲ್ಲ ತೆಗೆದು ನೋಡಿದಾಗ ಕೃಷಿ ಪ್ರವಾಸೋದ್ಯಮ ಒಂದು 1,000,000,000 ದೊಡ್ಡ ಬಿಸ್ನೆಸ್, ಟೂರಿಸಮ್ ಅನ್ನೋದೇ ಒಂದು ದೊಡ್ಡ ಬಿಸ್ನೆಸ್ಸು. ನವೆಂಬರ್ 28 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ, ಪ್ರಾಯೋಜಕರು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ನಂತರ ನಮ್ಮ ನಿಲಯದಿಂದ ಸರಾದ ಡಿಎನ್ ಹರ್ಷ ಮತ್ತು ಅಗ್ರಿಯಾನ ಟೂರಿಸಂ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್.ಎಸ್. ನವೀನ್. ಮೊದಲಾಗಿ ನಾನೊಬ್ಬ ಆಗಲೇ ಹೇಳಿದ ಕೃಷಿಕ, ಬಟ್ ನಾನೊಬ್ಬ ಟ್ರಾವೆಲರ್ ಅಂದರೆ ಅದೊಂದು ಪ್ಯಾಸನ್ ಇದೆ. ವರ್ಷದಲ್ಲಿ ಒಂದು 3-4 ಬಾರಿ ನಮ್ಮ ದೇಶನ ಸುತ್ತುತ್ತಾ ಇರ್ತೀನಿ. ನಾರ್ತ್ ಈಸ್ಟ್ ಕಡೆನೇ ಒಂದು 3-4 ಸತಿ ಹೋಗಿದ್ದು ಬಂದಿದ್ದೀನಿ. ಈ ಕಡೆ ಗುಜರಾತು ಈ ಕಡೆ ಎಲ್ಲ ಈ ಥರ ಪ್ರವಾಸ ಮಾಡ್ತಾ ಇದ್ದಾಗ ಇವತ್ತು ಒಂದು ಏನು ಆಫ್ಟರ್ ಕರೋನಾ ಅಂದರೆ ಕರೋನಾ ಆದಮೇಲೆ ಜನಗಳು ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ಪ್ರವಾಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಓಡಾಡ್ತಾ ಇದ್ದಾರೆ. ಮತ್ತು ಅಂಕರಾದ ಡಿಎನ್ ಹರ್ಷ ಮತ್ತು ಅಗ್ರಿಯಾನ ಟೂರಿಸಂ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್.ಎಸ್. ನವೀನ್. ಮೊದಲಾಗಿ ನಾನೊಬ್ಬ ಆಗಲೇ ಹೇಳಿದ ಕೃಷಿಕ, ಬಟ್ ನಾನೊಬ್ಬ ಟ್ರಾವೆಲರ್ ಅಂದರೆ ಅದೊಂದು ಪ್ಯಾಸನ್ ಇದೆ. ವರ್ಷದಲ್ಲಿ ಒಂದು 3-4 ಬಾರಿ ನಮ್ಮ ದೇಶನ ಸುತ್ತುತ್ತಾ ಇರ್ತೀನಿ. ನಾರ್ತ್ ಈಸ್ಟ್ ಕಡೆನೇ ಒಂದು 3-4 ಸತಿ ಹೋಗಿದ್ದು ಬಂದಿದ್ದೀನಿ. ಈ ಕಡೆ ಗುಜರಾತು ಈ ಕಡೆ ಎಲ್ಲ ಈ ಥರ ಪ್ರವಾಸ ಮಾಡ್ತಾ ಇದ್ದಾಗ ಇವತ್ತು ಒಂದು ಏನು ಆಫ್ಟರ್ ಕರೋನಾ ಅಂದರೆ ಕರೋನಾ ಆದಮೇಲೆ ಜನಗಳು ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ಪ್ರವಾಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ